ದೇಹವಸಾದೆಯನ್ನು ಬ್ರಹ್ಮಚಾರಿ ಉಪನಯನಾದ ತಕ್ಷಣ ಬ್ರಹ್ಮಚರಣ ವೇದದ ಚರಣಾಧ್ಯಯನ ವೇದಾಧ್ಯಯನ ದೀಕ್ಷಿತನಾಗಿ ಬ್ರಹ್ಮಚರ್ಯ ಅದಕ್ಕೋಸ್ಕರ ಇಂದ್ರಿಯ ನಿಗ್ರಹವನ್ನು ಮಾಡಿ ವೇದಾಧ್ಯಯನದ ದೀಕ್ಷಿತ ಅದರ ಮೂಲಕ ಬ್ರಹ್ಮದ ಚರಣ ಭಗವಂತನ ಅರಿವಿಗೆ ಪ್ರಯತ್ನ ಮಾಡತಕ್ಕಂತಹ ಅಧ್ಯಯನ ಎಲ್ಲಿ ಗುರುಕುಲವಾಸಿ ಆಚಾರ್ಯ ಗುಲವಾಸಿ ಬ್ರಹ್ಮಚಾರಿ ಆಚಾರ್ಯ ಗುಲವಾಸಿ ತೃತೀಯ ಅದಕ್ಕೋಸ್ಕರ ಗುರುಕುಲದಲ್ಲಿ ವಾಸ ಮಾಡುವುದು ಇದು ಇದು ಮೊದಲೇ ಪುರಾಣ ಬ್ರಹ್ಮಚರ್ಯ ಅಧ್ಯಯನ ಇದು ಉಂಟ ಈ ವೇದದಲ್ಲಿ ಹೇಳಿರತಕ್ಕ ಮೂರು ಸ್ಕಂಧಗಳಲ್ಲಿ ಯಾವ ಸ್ಕಂಧ ಇದೆ ಯಾವ ಸ್ಕಂಧವೂ ಇಲ್ಲ ದ್ವಾದಶ ಸ್ಕಂಧಗಳಲ್ಲಿ ಒಂದು ಸ್ಕಂಧವೂ ಇಲ್ಲ ಮೂರು ಸ್ಕಂಧ ಒಂದು ಸ್ಕಂಧವೂ ಇಲ್ಲ ಯಾವ ಸ್ಕಂಧವೂ ಇಲ್ಲ ಧರ್ಮಧರ್ಮ ಅಂತ ಯಾಕೆ ಪಡ್ಕೋತಾರೆ ಈ ಜನ ಧರ್ಮಶಾಸ್ತ್ರ ಪಂಡಿತರು ಈ ಮೂರು ಧರ್ಮದಲ್ಲಿ ಯಾವ ಧರ್ಮ ಇದೆ ಇವತ್ತು ಕೇಳಿದ್ದಾರೆ ಧರ್ಮವನ್ನು ಬಿಟ್ಟು ಹಾರಾಡುವುದೇ ಧರ್ಮ ಯಜ್ಞ ಅಧ್ಯಯನ ದಾನ ಇದು ಪ್ರಥಮ ಇದು ಗೃಹಸ್ಥ ಧರ್ಮ ತಪ ಏವ ದ್ವಿತೀಯ ನಿರಂತರವಾದ ಭಗವಂತನ ತಪಸ್ಸು ವಿಶೇಷವಾಗಿ ವಾನಪ್ರಸ್ಥರಿಗೆ ಮತ್ತು ಯಜ್ಞಗಳಿಗೆ ನಾಲ್ಕು ಜನರಿಗೆ ಕಾಮನ್ ಕೊನೆಯದ್ದು ಗುರುಕುಲವಾಸ ವೇದಾಧ್ಯಯನಕ್ಕೋಸ್ಕರ ಗುರುಕುಲವಾಸ ಬ್ರಹ್ಮಚಾರಿ ಆಚಾರ್ಯ ಗುಣವಾಸಿ ಗುರುಗಳ ಮನೆಯಲ್ಲೇ ವಾಸ ಮಾಡಿಕೊಂಡು ಎಂದು ಮನೆಗೆ ಬರಲಿಕ್ಕಿಲ್ಲ ಗುರುಗಳನ್ನು ಹೋದ ಮೇಲೆ ವೆಕೇಷನ್ ಅಂತಿಲ್ಲ ವರ್ಷಕ್ಕೊಮ್ಮೆ ಒಂದು ತಿಂಗಳು ಮನೆಗೆ ಬರಲಿಕ್ಕೆ 12 ವರ್ಷ ಅವನು ಗುರುಗಳದಿಂದ ಮತ್ತೆ ಮರಳಿ ಬರಲಿಕ್ಕಿಲ್ಲ ಆ 12 ವರ್ಷಗಳ ಕಾಲ ಅವನು ಸನ್ಯಾಸಿಗಳ ಹಾಗೆ ಹೇಗೆ ಸನ್ಯಾಸಿಗಳಿಗೆ ಅವರ ಬಂಧುಗಳು ಹುಟ್ಟಿದರೆ ಸತ್ತರೆ ಆಶೌಚ ಇಲ್ಲವು ಹಾಗೆ ಬ್ರಹ್ಮಚಾರಿಗೆ ಅಜಾತಾಂಶೌಚ ಮತ್ತು ಆಶೌಚ ಇಲ್ಲ ಯಾವಾಗ ಗುರುಗಳು ವಾಸ ಮಾಡಿದ್ರು ಮನೆಯಲ್ಲೇ ಇದ್ದ ಮತ್ತೆ ಇನ್ನೇನು ಅಂತ ಎಲ್ಲ ಇರುತ್ತೆ ಮನೆಯಲ್ಲೇ ಇರೋ ಹುಡುಗರಿಗೆ ಅವನು ಆಶೌಚ ಇರುತ್ತೆ ಯಾಕಂದ್ರೆ ಮನೆಯಲ್ಲ ಗುರುಕುಲದಲ್ಲಿ 12 ವರ್ಷ ಇರತಕ್ಕಂತಹ ಹುಡುಗರಿಗೆ ಅವನಿಗೆ ಯಾವ ಆಶೌಚವಿಲ್ಲ ಮನೆಯಲ್ಲಿ ಹುಟ್ಟಿದರೆ ಸತ್ತರೆ ಅವನು ಆಶೌಚ ಆಚರಿಸಬೇಕಾಗಿ ಸಂಪೂರ್ಣ ಮನೆಯ ಸಂಬಂಧವನ್ನು ಕಳೆದುಕೊಂಡು ಅವನ ಸಂಬಂಧ ವಿದ್ಯೆಯ ಜೊತೆಗೆ ಮತ್ತು ವಿದ್ಯಾಗುರುಗಳ ಜೊತೆಗೆ ಮಾತ್ರ ಇದು ಉಂಟ ಇವತ್ತು ಇದು ಯಾವುದಿದೆ ಧರ್ಮ ಧರ್ಮ ಅಂತ ಕೊಡ್ಕೋತಾರಲ್ಲ ಈ ಮಂದಿಗೆ ಯಾವ ಧರ್ಮವನ್ನು ಮಾಡ್ತಾ ಇದ್ದಾರೆ ಏನು ಇಲ್ಲ ಬ್ರಹ್ಮ ಇದು ಮೂರಾಯ್ತು ಆ ಮೂರನೇದು ಗೊತ್ತುಕೊಡ್ತಾನೆ ಅತ್ಯಂತ ಆತ್ಮಾನ ಆಚಾರ್ಯ ಕುಲೆ ಅವಸಾದ ಎಂದು ಅತ್ಯಂತ ಅವಸಾದ ತನ್ನನ್ನು ತಾನು ದಂಡಿಸಿಕೊಳ್ಳಬೇಕು ಅಧ್ಯಯನ ಅಂತಂದ್ರೆ ಅದು ಶೋಕಿ ಮಾಡುವಂತಹ ಬದುಕಲ್ಲ ಮತ್ತೆ ಅತ್ಯಂತ ಆತ್ಮಾನ ಅವಸಾದ ಎಂದು ತನ್ನ ದೇಹಕ್ಕೆ ದಂಡನೆ ಕೊಟ್ಟು ಅಧ್ಯಯನ ಮಾಡಬೇಕು ಅತ್ಯಂತ ಅವಸಾದ ಒಂದು ಸ್ವಲ್ಪವೂ ಕೂಡ ದೇಹದ ಸುಖದ ಕಡೆಗೆ ಯೋಚನೆ ಮಾಡದೆ ಅಧ್ಯಯನಕ್ಕೆ ದೇಹ ದಂಡನೆ ಅಂದ್ರೆ ದೇಹವನ್ನು ಕೇವಲ ಅಧ್ಯಯನಕ್ಕೂ ಸುಖಗೊಳಿಸುವ ಯಾವುದೇ ರೀತಿಯ ಭೋಗಕ್ಕೆ ಒಳ್ಳೆಯ ಊಟ ಬಯಸುವ ಯಾವ ಭೋಗಕ್ಕೂ ಕೂಡ ಮನಸ್ಸು ಕೊಡದೆ ಕೇವಲ ವಿದ್ಯೆಗೋಸ್ಕರ ಮನಸ್ಸು ಕೊಟ್ಟು ಅತ್ಯಂತ ಅಲ್ಲಿಯೂ ಕೂಡ ಅವನಿಗೆ ನೋಡಿ ಅವರು ಎಲ್ಲ ತಾವೇ ಮಾಡಿದ್ದಾರೆ ಗುರುಕುಲದಲ್ಲಿ ಅಲ್ಲಿ ಬೇಕಾಗಿರತಕ್ಕಂಥ ಆಹಾರ ಧಾನ್ಯವನ್ನು ಬೆಳೆಸಬೇಕು ಅವರೇ ಅಡಿಗೆ ಪಡಿಗೆ ಮಾಡಬೇಕು ಅವರೇ ಬಳಸಿಕೊಳ್ಬೇಕು ಅವರೇ ಹೆಣ್ಣು ಸಾಧಿಸಬೇಕು ಅವರೇ ಪಾತ್ರೆ ತೊಳಿಬೇಕು ಅವರೇ ಯಾವ ಸೌಕರ್ಯವೂ ಇಲ್ಲದೆ ಪೂರ್ತಿ ತಪ್ಪಿದೆ ಕೃಷ್ಣ ಸಾಂದೀಪಿನ್ಯಾಚಾರ್ಯರ ಮನೆಯಲ್ಲಿ 60 ದಿವಸ ಕಳೆದಿಕ್ಕೆ ಹೋದಾಗ ಏನ್ ಮಾಡುತ್ತಿದ್ದ ಅನ್ನೋದು ಭಾಗವತನ ಚಿತ್ರ ಅವನು ತನ್ನ ಸಹಪಾಠಿ ಸುಧಾಮನ ಜೊತೆಗೆ ಅಡಿಗೆಗೆ ಕಟ್ಟಿಗೆ ತಲೆ ಹೋಗಿದ್ದರು ಕೃಷ್ಣ ಸೌದೆ ಕಡುಗು ಹೊತ್ಕೊಂಡು ಬರ್ತಿದ್ದ ಕೃಷ್ಣ ಅಂತ ಹೇಳ್ತಾರೆ ಒಂದ್ ದಿವಸ ಸೌದೆ ಕಡಿಲಿಕ್ಕೆ ಹೋದಾಗ ಎಲ್ಲೋ ಕಾಡಿ ಹೋಗ್ಬಿಟ್ಟಿದೆ ಅದು ಕೂಡ ದೂರ ಮಳೆ ಬಂದ್ಬಿಟ್ಟಿದೆ ವಾಪಸ್ ಬರ್ಲಿಕ್ಕೆ ಮಳೆಯಲ್ಲಿ ಒಂದು ರಾತ್ರಿ ಸೌದೆ ಹೊತ್ಕೊಂಡು ನಾವು ಕಾಡಿನಲ್ಲಿ ಇದ್ದೇವಲ್ಲಪ್ಪ ಅಂತ ಕೃಷ್ಣ ಆಮೇಲೆ ನೆನಪಿಸಿಕೊಂಡ ಸುಧಾಮನ ನೆನಪೊಂಡ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಹೀಗೆಲ್ಲ ಮಾಡಿದ್ದೆವು ಅದು ಅತ್ಯಂತ ಕಷ್ಟದ ಜೀವನ ವಿದ್ಯೆಗೋಸ್ಕರ ಎಲ್ಲವನ್ನೂ ತ್ಯಾಗ ಜೀವನದ ಎಲ್ಲ ಸುಖವನ್ನು ತ್ಯಾಗ ಮಾಡಿ ಯಾಕೆಂದರೆ ಅದು ಗೊತ್ತಾಗುವುದು ಮತ್ತೆ ಜ್ಞಾನದಲ್ಲಿ ಇರೋ ಸುಖ ಯಾವುದಲ್ಲೂ ಇಲ್ಲ ಜ್ಞಾನ ಬರುವ ತನಕ ಅಯ್ಯೋ ಕಷ್ಟ ಕೊಡ್ತಾರೆ ಈ ಗುರುಗಳು ಕಟ್ಟಿಗೆ ಬರುತ್ತಾರೆ ಅಡಿಗೆ ಮಾಡಿ ಜ್ಞಾನದಲ್ಲಿ ಇರೋ ಸುಖ ಪ್ರಪಂಚದಲ್ಲಿ ಯಾವುದರಿಂದ ಪಡೆಯುವುದು ಸಾಧ್ಯ ಸುಖ ಪಡಿಬೇಕಾಗಿದ್ರೆ ಅಂದ್ರೆ ತ್ಯಾಗ ಮಾಡಬೇಕಾಗುತ್ತೆ ಸುಖ ಸುಖವಾಗಿ ಸಿಗುತ್ತೆ ಸುಖದಿಂದ ಸುಖ ಸಿಗುತ್ತೆ ಕಷ್ಟದಿಂದ ಸುಖ ಸಿಗುತ್ತೆ ಅಂತ ಮಹಾ ಸುಖಕ್ಕೋಸ್ಕರ ಬೆಳಗ್ಗೆ ವಿದ್ಯಾರ್ಥಿಗಳಿಗೆ ಕೊಟ್ಟ, ತನ್ನಲ್ಲಿ ಇದ್ದ ತನ್ನ ದಾನ ಮಾಡಿದ, ತಪಸ್ಸು ಮಾಡಿದ, ಎಲ್ಲ ಬ್ರಹ್ಮಚಾರಿಯಾಗಿ ತಪಸ್ಸು ಮಾಡಿದ, ಗೃಹಸ್ಥನಾಗಿ ಗೃಹಸ್ಥೆಂಬ ಕರ್ಮವನ್ನು ತಪಸ್ಸು ಮಾಡಿದ, ಕಾಡಿಗೋಗಿ ವಾರಪ್ರಸ್ಥನಾಗಿ ತಪಸ್ಸು ಮಾಡಿದ, ಸನ್ಯಾಸಿಯಾಗಿ ತಪಸ್ಸು ಮಾಡಿದ, ಏನ ಸರ್ವ ಏತೆ ಪುಣ್ಯಲೋಕ ಭವಂತಿ ಬ್ರಹ್ಮ ಸಂಸ್ಥೋ ಅಮೃತತ್ವ ಭೇತಿ. ನಿನಗೆ ಏನ್ ಧರ್ಮ ಮಾಡಿದ್ರು ನೀನು ಉದ್ಧಾರ ಆಗುದಿಲ್ಲ, ಶಾಪ್ತ್ರ ಏನು ಪುಣ್ಯ ಮಾಡಿದರೂ ಕೂಡ ಭಗವಂತನನ್ನ ಪಡೆಯಲಿಕ್ಕಾಗುವುದಿಲ್ಲ. ಮತ್ತೆ ಸರ್ವ ಏತೆ ಪುಣ್ಯಲೋಕ, ನೀನು ನಿಜಾನಿಕಲ್ಲಾಗಿ ಧರ್ಮ ಆಚರಣೆ ಮಾಡಿದರೆ ಇಷ್ಟು ಬೆಳಗಾದ ಸ್ನಾನ, ಇಷ್ಟು ಜಪ, ಇಷ್ಟಾವೃತ್ತಿ, ಇಷ್ಟು ಪೂಜೆ, ಇಷ್ಟು ಮಂಗಳಾರತಿ, ಎಲ್ಲ ಮೆಕ್ಯಾನಿಕಲ್ ಆದರೆ ಯಾವ ಪುಣ್ಯ ನಿನಗೆ ಯಾವ ಭಗವಂತನು ಬರುವುದಿಲ್ಲ. ಮತ್ತೆ ಪುಣ್ಯಲೋಕ ಭಗವಂತಿ ನರಕಕ್ಕೆ ಹೋಗುವುದಿಲ್ಲ, ನಿನಷ್ಟೇ ಒಳ್ಳೆ ಕೆಲಸ ಮಾಡಿದ ಜೀವನದಲ್ಲಿ ಸ್ವರ್ಗ ಸಿಗುತ್ತೆ, ದೇವತೆಗಳ ಲೋಕ ಸಿಗುವುದು, ಋಷಿಗಳ ಲೋಕ ಸಿಗುವುದು, ಸೋಮಲೋಕ, ಸೂರ್ಯಲೋಕ, ಸೋಮಲೋಕ, ಆಮೇಲೆ ಸಪ್ತಋಷಿಗಳ ಲೋಕ, ಬಾಲಕಿಲ್ಯರ ಲೋಕ, ಹೀಗೆ ಜ್ಞಾನಿಗಳ ಲೋಕವನ್ನು ಸೇರುವುದು. ಸರ್ವ ಏತೆ ಪುಣ್ಯಲೋಕ ಬ್ರಹ್ಮಚಾರಿ, ಗುರುಕುಲದಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದ ಬ್ರಹ್ಮಚಾರಿ, ಯಜ್ಞ ಅಧ್ಯಯನ ದಾನ ಇದರಲ್ಲಿ ತನ್ನ ಬದುಕನ್ನ ವಿನಿಯೋಗಿಸಿಕೊಂಡು ಸಾರ್ಥಕವಾದ ಬದುಕಿದ ಗ್ರಹಸ್ಥ, ಕಾಡಿನಲ್ಲಿ ತಪಸ್ಸು ಮಾಡಿ ತನ್ನ ಬದುಕನ್ನ ತಪೋಮಯ ಮಾಡಿರತಕ್ಕಂತಹ ಬಾಲಗ್ರಹಸ್ಥ ಮತ್ತು ತಪಸ್ವಿಯಾಗಿರ್ತಕ್ಕಂಥ ಇದು. ಸರ್ವ ಏತೆ ಪುಣ್ಯಲೋಕ ಭಗವಂತಿ, ಪಾಪಲೋಕಕ್ಕೆ ಹೋಗುವುದಿಲ್ಲ, ಪುಣ್ಯಲೋಕ ದೇವತರ ಸ್ವರ್ಗಲೋಕ, ಸ್ವರ್ಗದಲ್ಲಿ ಸೋಮಲೋಕ, ಋಷಿಗಳ ಲೋಕ, ಬಾಲಕಿಲ್ಯರ ಲೋಕ, ಸಪ್ತಋಷಿಗಳ ಲೋಕ, ಬೇರೆ ಬೇರೆ ವ್ಯವಸ್ಥೆ ಮಾಡಿದ ನಿತ್ಯಂಥ ಲೋಕ ಹೋಗ್ತಾರೆ. ಆದರೆ ಭಗವಂತನನ್ನು ಸೇರುವುದು ಸಾಧ್ಯ ಇಲ್ಲ. ಯಾವ ಧರ್ಮ ಸ್ಕಂಧದ ಏರಿ ಇಟ್ಟು ಕೊಂಬೆ ಹಿಡ್ಕೊಂಡು ಮೇಲೆ ಹೋದರೂ ಕೂಡ ಅದು ಭಗವಂತನ ಲೋಕ ಹಿಡುಕುವುದಿಲ್ಲ. ಮತ್ತೆ ಭಗವಂತನ ಲೋಕ ಸಿಡುಕು ಏನು ಮಾಡಬೇಕು? ಬ್ರಹ್ಮ ಸಂಸ್ಥೋ ಅಮೃತತ್ವ ನೀತಿ. ಭಗವಂತನ ಲೋಕ ಹಿಡುಕಬೇಕಾಗುತ್ತೆ, ಭಗವಂತನಲ್ಲೇ ಮನಸ್ಸು ನೆಲೆಗೊಳಿಸಬೇಕು. ಬರೇ ವೇದ ಓದಿದ್ರೆ ಸಾಲದು, ವೇದ ಮಂಗಳ ಆದ್ರೆ ಸಾಲದು, ಘನಾಂತ ವೇದ ಓದಿದ್ರೆ ಸಾಲದು. ಮತ್ತೆ ವೇದದಲ್ಲಿ ಭಗವಂತನನ್ನು ಕಾಣಬೇಕು, ಪ್ರತಿ ಪದದಲ್ಲಿ ಭಗವಂತನನ್ನು ಕಾಣಬೇಕು. ನಾವು ಮಾಡತಕ್ಕಂತ ಪ್ರತಿ ಒಂದು ಆರಾಧನೆಯಲ್ಲಿ ಭಗವಂತನನ್ನು ಕಾಣಬೇಕು, ನಾವು ಮಾಡತಕ್ಕ ಪ್ರತಿಯೊಂದು ಕೈಯಲ್ಲಿ ಭಗವಂತನನ್ನು ಕಾಣಬೇಕು, ನಾವು ದಾನ ಮಾಡತಕ್ಕಂತ ಪ್ರತಿಯೊಂದು ವ್ಯಕ್ತಿಯಲ್ಲಿ ಭಗವಂತನನ್ನು ಕಾಣಬೇಕು. ಆಗ ಅಂದ್ರೆ ಇಡೀ ಬದುಕು ಬ್ರಹ್ಮಮಯ, ಭಗವಂತನ ನಿಷ್ಠೆಯಿಂದ ಮಾತ್ರವೇ ಮೋಕ್ಷ ಪಡೆಯುವುದು ಸಾಧ್ಯ ಹೊರತು ವೇದಾಧ್ಯಯನದಿಂದಲ್ಲ, ದಾನದಿಂದಲ್ಲ, ತಪಸ್ಸಿನಿಂದಲ್ಲ. ಅದು ಯಾವುದರ ಕುರಿತು ಅನ್ನೋದು ಭಗವಂತನ ಕುರಿತೇ ಅವನು ತಪಸ್ಸು ಆಗಬೇಕು. ಯಾವುದೋ ಯಾವುದೋ ಕರ್ಮದ ಬಗ್ಗೆ, ವೇದದ ಬಗ್ಗೆ, ಯಾವುದೋ ದೇವತೆಗಳ ಬಗ್ಗೆ ತಪಸ್ಸು ಮಾಡಿದರೆ ಪುಣ್ಯಲೋಕ ಸಿಗುತ್ತೆ ಅಷ್ಟೇ. ಬ್ರಹ್ಮ ಸಂಸ್ಥಃ ಸದಾ ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ನಿರಂತರ ಭಗವತ್ ಚಿಂತನೆ ಮಾಡತಕ್ಕಂತಹ ಭಗವದ್ ಉಪಾಸಕರಿಗೆ ಮಾತ್ರವೇ ಅವನು ಅಮೃತತ್ವ ಭೇಟಿ ಮೋಕ್ಷ ಸಿಗುತ್ತೆ. ಉಳಿದವರಿಗೆ ಪುಣ್ಯಲೋಕ ಸರ್ವೇ ಎತ್ತಿ ಪಾಪ, ಎಲ್ಲರೂ ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಭಗವಂತ ಬ್ರಹ್ಮಚಾರಿಗಳಿಗೂ ಸ್ವರ್ಗ, ಗ್ರಹಸ್ಥರಿಗೂ ಸ್ವರ್ಗ, ವಾನಪ್ರಸ್ಥರಿಗೂ ಸ್ವರ್ಗ, ಯತಿಗಳಿಗೂ ಸ್ವರ್ಗ, ಮತ್ತೆ ಪುನಃ ಕ್ಷೀರೇ ಪುಣ್ಯೇ ಮತ್ತೆ ಲೋಕ ವಿಶಂತಿ, ಮತ್ತೆ ಮರಳಿ ಇಲ್ಲಿಗೆ ಬರಬೇಕು, ಮತ್ತೆ ಮರಳಿ ಸಾಧನೆ. ಭಗವಂತನನ್ನ ಪಡೆಯುವುದಕ್ಕೆ ಭಗವಂತನಲ್ಲೇ ನೆಲೆ ನಿಲ್ಲಬೇಕು, ಮತ್ತು ಬೇರೆ ಒಂದರಲ್ಲಿ ನೆಲೆ ನಿಂತು ಭಗವಂತನನ್ನ ಪಡೆಯುವುದಾಗುವುದಿಲ್ಲ. ಹಾಗಾಗಿ ಯಾವ ಧರ್ಮವೂ ಮೂಲಭೂತವಾಗಿ ಭಗವಂತನ ಪ್ರಜ್ಞೆ ಇಲ್ಲದೆ ಮಾಡಿದ ಧರ್ಮ, ಯಾವ ಧರ್ಮವೂ ನಮ್ಮನ್ನು ಉದ್ಧಾರದ ದಾರಿಗೆ ಕೊಂಡೊಯ್ಯುವುದಿಲ್ಲ. ಇಂಪ್ರೂವ್ಮೆಂಟ್ ಪ್ರಗತಿ ಇದೆ, ಪ್ರೋಗ್ರೆಸ್ ಇದೆ, ಸ್ವಲ್ಪ ಎರಡು ಮೆಟ್ಟು ಮೇಲೆ ಹೋದ, ಯಾಕೆ ಕಾಲಕ್ಕೆ ಹೋದ, ಮತ್ತೆ ಎರಡು ಮೆಟ್ಟು ಕಾಲಕ್ಕೆ ಬಂದ ಅಷ್ಟೇ. ಪ್ರೋಗ್ರೆಸ್ ಮೇಲೆ ಹತ್ತುವುದು ಇಳಿಯುವುದಕ್ಕೋಸ್ಕರ, ಹತ್ತುವುದು ಇಳಿಯುವುದಕ್ಕಾಗಿ ಬೇರೆ ಕಾರಣವೇ ಇಲ್ಲ. ಹತ್ತುವುದು ಇಳಿಯುವುದಕ್ಕೆ ಬರಿಗೆ ಮೇಲೆ ಕೂತ್ಕೊಳ್ಳೋ ಹೋದರು ಕೆಳಗೆ ಬರಲೇಬೇಕು. ಬರಿಗೆ ಮನಸ್ಸಿನ ಮೇಲೆ ಉತ್ಸವ ಕನಸಿನ ಮೇಲೆ ದೇವರು ಹೇಳ್ಕೊಂಡು ಹೋಗ್ಬೋದು ಅಂತಾರೆ. ಆಮೇಲೆ ಕೆಳಗೆ ಇಳಿಯಲಿಕ್ಕೆ ಏಡಿ ಹಿಡಿದಿದ್ರೆ ಅವರ ಜೊತೆ ರಥದ ಮೇಲೆ ಕೂಡೋದು, ರಥ ಇಳಿಯುವುದಕ್ಕೋಸ್ಕರ ಬರಿಗೆ ಮೇಲೆ ಹತ್ತೋದು ಇಳಿಯೋದಕ್ಕೋಸ್ಕರ. ಹಾಗಾಗಿ ಪುನಃ ಕೆಳಗೆ ಈ ಚಕ್ರ ಭ್ರಮಣದಿಂದ ಪಾರಾಗಬೇಕಾಗಿದ್ದರೆ, ಇದು ಚಕ್ರ ಭ್ರಮಣ ಕೆಲವೊಂದು ಈ ಚಕ್ರ ಭ್ರಮಣದಿಂದ ಪಾರಾಗಬೇಕಾಗಿದ್ದರೆ ಇರತಕ್ಕಂತಹ ಒಂದೇ ಒಂದು ಉಪಾಯ, ಬ್ರಹ್ಮ ಸಂಸ್ಥಃ ನಿನ್ನ ಇಡೀ ಬದುಕನ್ನ ಭಗವಂತನಿಗೆ ಅರ್ಪಿಸಿಬಿಡು, ಭಗವಂತನ ಆರಾಧನೆಯಾಗಿ ಬಿಡು. ನಿನ್ನ ಯಜ್ಞ ಭಗವಂತನ ಯಜ್ಞ ಆಗಲಿ, ನಿನ್ನ ಅಧ್ಯಯನ ಭಗವಂತನ ಅಧ್ಯಯನ ಆಗಲಿ, ನಿನ್ನ ದಾನ ಭಗವಂತನ ಮುಂದಾದ ದಾನ ಆಗಲಿ, ನಿನ್ನ ತಪಸ್ಸು ಭಗವಂತನ ತಪಸ್ಸು ಆಗಲಿ, ಆಗ ಬ್ರಹ್ಮ ಸಂಸ್ಥಃ ಆಗ ಸಾವಿಲ್ಲದ ಸ್ಥಿತಿ ಮೂರ್ತಿಯನ್ನು ಅವನು ಪಡೆಯಲು ಸಾಧ್ಯ. ಇಲ್ಲದೇ ಇದ್ರೆ ಯಾವ ಧರ್ಮಾಚರಣೆಯನ್ನು ಮೂರ್ತಿ ಪಡೆಯಲು ಸಾಧ್ಯ? ಇದು ಹಾಗಾದ್ರೆ ವೇದಾಧ್ಯಯನ ಮಾಡತಕ್ಕವನ ನಡೆಯಾಗಿರಬೇಕು ಅನ್ನೋದೇ. ವೇದಾಧ್ಯಯನದ ವಿಷಯ ಹೇಳಿದ್ರು ಅದನ್ನು ಹೇಗೆ ಹೇಳಬೇಕು? ಪಂಚಪ್ರತಿಗಳ ಅನುಸಂಧಾನ, ಮುಂತಾದ ವರ್ಣಗಳ ಅನುಸಂಧಾನ, ಇದು ಸುರುವಿತ್ತು ಕೊನೆ ತನಕ ಭಗವಂತನ ಪ್ರಜ್ಞೆ ಇತ್ತು ಅನ್ನೋದು ಪ್ರಶ್ನೆ. ಕೊನೆಗೆ ಅರ್ಪಣ ಮಾಡುವಂತಹ ಬೇರೆ, ಸುರುವಿಂದ ಕೊನೆ ತನಕ ಭಗವಂತನ ಪ್ರಜ್ಞೆ ಇರುವುದು ಬೇರೆ. ಇಡೀ ಧರ್ಮದಲ್ಲಿ ಅಗ್ನೇ ಸ್ವಾಹ ಅಂದಾಗ ನಮಗೆ ಅಗ್ನಿಯೆಲ್ಲ ಕಾಣುವುದು, ಅಗ್ನಿ ಒಳಗಿರ್ತಕ್ಕ ಭಗವಂತ ಕಾಣಬೇಕು. ವಾಯುವೇ ಸ್ವಾಹ ಅಂದಾಗ ವಾಯು ಕಾಣುವುದಲ್ಲ, ವಾಯುವಿನ ಒಳಗಿರ್ತಕ್ಕ ಭಗವಂತ ಕಾಣಬೇಕು. ಎಲ್ಲ ಮಂತ್ರಗಳನ್ನು ಹೇಳುವಾಗ, ಎಲ್ಲ ಕರ್ಮಗಳನ್ನು ಮಾಡುವಾಗ, ಎಲ್ಲದರ ಅಂತರ್ಯಾಮಿಯಾದ ಬಿಬ್ಬರೊಬ್ಬರಾದ ಭಗವಂತ ಕಾಣಬೇಕು. ಅದು ಮುಕ್ತಿ ಸಾಧನೆ. ಇಲ್ಲ ಆಯಾ ದೇವತೆಗಳಿಗೆ ಆಹುತಿ ಸರಿ, ಅಗ್ನಿ ಆಹುತಿ ಕೊಟ್ಟು ಅಗ್ನಿ ಎಲ್ಲಿಗೋ ಕಳಿಸ್ತಾರೆ ಅಂತ ಆದ ದಿವಸ ಖುಷಿ ಮಜಾ ಮಾಡ್ಕೊಂಡು ಬರ್ಬೋದು. ನನಗೆ ಹೆಚ್ಚಿನ ಮುಖ್ಯ ಬ್ರಹ್ಮ ಸಂಸ್ಕಾರ ಸರಿ. ಆಗ ಒಟ್ಟಿಗೆ ಯಜ್ಞದಾನ ತಪಸ್ಸು ಕೃಷ್ಣ ಹೇಳಿದ್ದೆ ಮತ್ತು ಮೂರು ಕರ್ಮ ಎಲ್ಲರಿಗೂ ಯಜ್ಞದಾನ ತಪಸ್ಸು ತಪಸ್ಸಿನಲ್ಲಿ ಅಧ್ಯಯನ ಸೇರಿತ್ತು. ಅಧ್ಯಯನ ತಪಸ್ಸಿಲ್ಲ ಸೇರಿ ಮೂರು ಕರ್ಮಗಳು, ತ್ರಿಕರ್ಮ ತ್ರಿಕರ್ಮ ಕೃತರ ದ್ವಿಜನ್ಮ ಮೃತ್ಯು ಕಠೋ ಪರಿಷ್ಠ. ಮೂರು ಕರ್ಮ ಮಾಡುವವರು ಹುಟ್ಟು ಸಾಲುಗಳಿಂದ ಆಚೆ ಹೋಗುತ್ತೆ. ಆ ಮೂರು ಕರ್ಮ ಜನ್ಮ ಯಜ್ಞದಾನ ತಪಸ್ ಕರ್ಮ ಯಜ್ಞದಾನ ಮತ್ತು ತಪಸ್ಸು ಇದು ಸರ್ವಕರ್ಮ. ಯಜ್ಞ ಆದ್ರೆ ಭಗವಂತನ ಆರಾಧನೆ, ಧ್ಯಾನ ರೂಪವಾದ ಆರಾಧನೆ ಸನ್ಯಾಸಿಗಳಿಗೂ ಇದೆ, ದಾನ ಆದ್ರೆ ವಿದ್ಯಾದಾನ ಚಟುವಟಿಕೆ ಅದು ಸನ್ಯಾಸಿಗಳಿಗೆ ಇದೆ, ಅಭಯದಾನ ಸನ್ಯಾಸಿಗಳಿಗೆ. ಆಮೇಲೆ ಅಧ್ಯಯನ ದಾನ ತಪಸ್ಸು ಯಜ್ಞ ದಾನ ತಪಸ್ಸು ದಾನ ಬೇರೆ ಬೇರೆ. ಒಬ್ಬ ಬ್ರಹ್ಮಚಾರಿ ಗುರುಗಳಿಗೆ ತನ್ನ ಶ್ರಮದಾನ ಮಾಡ್ತಾನೆ, ತನ್ನ ಭಕ್ತಿದಾನ ಮಾಡ್ತಾನೆ. ಒಬ್ಬ ಗೃಹಸ್ಥ ತನ್ನಲ್ಲಿದ್ದ ತನ್ನ ಅನ್ನ ದ್ರವ್ಯ ದಾನ ಮಾಡ್ತಾನೆ, ಕನ್ಯಾದಾನ ಮಾಡ್ತಾನೆ, ಅನ್ನದಾನ ಮಾಡ್ತಾನೆ, ಗೃಹಸ್ಥ ಮಾಡ್ತಾನೆ. ಒಬ್ಬ ವಾನಪ್ರಸ್ಥ ಅವನ ಅಂತದ್ದೇನಲ್ಲ, ಆದರೆ ಅಲ್ಲಿಯೂ ಕೂಡ ವಾನಪ್ರಸ್ಥ ಕಾಡಿನ ಋಷಿಗಳಿಗೆ ಅವನ ಮನೆ ಕಂಡು ಭೋಜನ ಅವರು ಸಂಕ್ಷಿಪ್ತವಾಗುತ್ತಾನೆ. ಯಜ್ಞ ಯಾರುಗಳಿದೆ ಯಜ್ಞಕ್ಕೆ ಮತ್ತೆ ಅದಕ್ಕೆ ಜನರು ಕಳೆದು ಅವರಿಗೆ ದಾನ ದಕ್ಷಿಣೆ ಕೊಡಬೇಕು. ಯಾಕೆ ಎಲ್ಲ ಪೆನ್ಷನ್ ಬರುವವರಾಗಿದ್ದರೆ ಅದು ಇರುವಂತ ಕಾಡಬೇಕು ಅವರಿಗೆ ಕಾಡಿನಲ್ಲಿ ಪೆನ್ಷನ್ ಬರಬೇಕು. ಅಂದ್ರೆ ಅದು ಹಿಂದಿನ ಕಾಲದ ಆದಾಯದ ವಿಚಾರ ಮೇಲೆ ತಮಾಷೆ ಪುಸ್ತಕ ಸನ್ಯಾಸಿ ಅಭಯದಾನ ವಿಚಾರ ಇದು ಮುಖ್ಯವಾಗಿ. ಹಾಗಾಗಿ ಎಲ್ಲರಿಗೂ ದಾನ ಇದೆ, ಎಲ್ಲರಿಗೂ ತಪಸ್ಸು, ಎಲ್ಲರಿಗೂ ಯಜ್ಞ ದಾನ ತಪಸ್ಸು ಅನ್ನೋದು ಬಹಳ ಅಪ್ರೋಪ್ರಿಯೇಟ್ ಆಗಿರತಕ್ಕಂಥ ಶಬ್ದ ಕೃಷ್ಣ ಹೇಳಿದ್ದು. ಈ ಮೂರು ಕರ್ಮವೇ ಕರ್ಮ, ಇದೇ ಧರ್ಮ. ಈ ಧರ್ಮ ಭಗವತ್ ಪರವಾದಾಗ ಮೋಕ್ಷ, ಭಗವತ್ ಪರ ಅಲ್ಲದೆ ಸುಮ್ಮನೆ ಬರೆಯುತ್ತೆ. ಜನರಿಗೆ ಹೊಗೆ ತಿಂತ ಯಾರು ಮಾಡ್ತಾರೆ ಇರೋದು, ಹೊಗೆ ತಿಂತ ಪಾಪ ಇಷ್ಟು ಹೊಗೆ ತಿಂದಿದ್ದಾನೆ ಅಂತ ಒಂಚೂರು ಏನೋ ಒಂದು ಕನ್ಸೆಷನ್ ಸಿಗುತ್ತೆ. ನಾಲ್ಕು ದಿವಸ ಸೊಲ್ಲಿ ಪಾಪ ಇಡೀ ದಿವಸ ಹೊಗೆ ತಿಂದಿದ್ದಾರೆ, ಏನೂ ಗೊತ್ತಿಲ್ಲದೆ ನಂತರ ಉಳಿಕೊಂಡು ಹೊಗೆ ತಿಂದಿದ್ದಾರೆ. ನಾಲ್ಕು ದಿವಸ ಹೋಗಿ ಬಂದು ಸುಮ್ಮನೆ ನಾಲ್ಕು ದಿವಸ ಅದು ಹೊಗೆ ತಿನ್ನುವಂತ ಮೇಲೆ ಪುನಃ ಹುಟ್ಟಿದ್ದೆ ಹೊಗೆ ತಿಂತಾರೆ. ಹೊಗೆ ತಿಂದ ಪ್ರಾರಂಭ ಧರ್ಮಕ್ಕೆ ಒಂದು ನಾಲ್ಕು ದಿವಸ ಮುಂಜಾನೆ ಹೋಗುತ್ತೆ. ಅದರಿಂದ ಯಜ್ಞದಾನ ತಪಸ್ಸು ಭಗವತ್ ಪರವಾದಾಗ ಮೋಕ್ಷ ಸಾಧನ, ಭಗವತ್ ಪರವಲ್ಲದ ಯಾತ್ರಿಕ ಕ್ರಿಯೆಯಾದಾಗ ಮೋಕ್ಷ ಸಾಧನ ಅಲ್ಲ ಸ್ವರ್ಗಾದಿ ಪುಣ್ಯಲೋಕ ಸಾಧನ. ಇಷ್ಟು ಈ ವೇದಾಧ್ಯಯನ ಮಾಡುವುದರಲ್ಲಿ ಇರಬೇಕಾದ ನಿಷ್ಠೆಯೇ ಇದು ನಡೆ. ಇಷ್ಟೇ ಧರ್ಮ ಅಂದ್ರೆ ವೇದಗಳಿರ್ತಕ್ಕಂಥ ಧರ್ಮ ಇಷ್ಟು. ಅದರ ಮೇಲೆ ವೇದದ ಈ ಅಧ್ಯಯನಕ್ಕೆ ಮೂಲ ಎಲ್ಲಿಂದ ಬಂತಿದ್ರು, ಈ ವೈದಿಕ ವಾಂಗ್ಮಯ ಇದರ ಪ್ರತಿಷ್ಠೆ ಬೇಸ್ ಎಲ್ಲಿಂದ ಈ ಇಡೀ ವೈದಿಕ ವಾಂಗ್ಮಯ ಹೊರಟು ಬಂತು. ಈ ವರ್ಣನಾದ 51 ವರ್ಣಗಳು ಅನಂತ ನಾದಗಳು ಸೇರಿ ಏನು ಒಂದು ಸಂಗೀತಬದ್ಧವಾದ ಸಾಮವಾಯಿತು. ಇದರ ಮೂಲ ಎಲ್ಲಿ ಅಂತಂದ್ರೆ ಅದಕ್ಕೆ ಇದು ಇದು ಯಾವುದರ ಸಾರ ಇದೆ ಪ್ರಜಾಪತಿ ಲೋಕಾನ್ನು ಅಭಿತಪೇಭ್ಯ ಅಭಿತಪ್ಯೇಭ್ಯ ತ್ರಯೀ ವಿದ್ಯಾ ಸಂಪ್ರಾಶನ. ಪ್ರಜಾಪತಿ ಅಂತಂದ್ರೆ ಹಿಂದೆ ಬಂದಿದೆ, ಪ್ರಜಾಪತಿಗೆ ಭೂಷ್ಮ ಅಂತಕ್ಕಂಥ ಶಬ್ದ ಬಂದಾಗ ಪ್ರಜಾಪತಿ ಅಂತಂದ್ರೆ ವಿಷ್ಣು ಅಂತ ವಿಷ್ಣು ಭಗವಂತ ಪ್ರಜಾಪಾಲಕನಾದಂತಹ ಭಗವಂತ ಸೃಷ್ಟಿ ಮಾಡಿ ಜಗತ್ತನ್ನು ಪಾಲನೆ ಮಾಡತಕ್ಕಂತಹ ವಿಷ್ಣು ರೂಪದಲ್ಲಿ ಇರ್ತಕ್ಕಂಥ ಭಗವಂತ ಮೊದಲ ಪ್ರಾರಂಭದಲ್ಲಿ ಮೂರು ಲೋಕಗಳ ಸೃಷ್ಟಿಯಾಗಿದೆ. ಆಮೇಲೆ ಲೋಕ ಅನ್ನುವ ಭೇದ ಬಂದು ಲೋಕಗಳನ್ನು ಕಾಯಿಸಿದ ನೀನು ನೀನು ಕಾಯಿಸಿ ಕೃಷ್ಣ ಮಾಡಿ ಬರುತ್ತೆ ಲೋಕಗಳನ್ನು ಕಾಯಿಸಿಕೊಂಡ್ರೆ ಕಾಯಿಸುವುದಲ್ಲ ಅಭಿತ ಪದ ಅಂತಂದ್ರೆ ಆ ಒಟ್ಟು ಇರತಕ್ಕ ವಸ್ತುಗಳಲ್ಲಿ ಎಸೆನ್ಸ್ ಏನು ಆ ಎಸೆನ್ಸ್ ಅನ್ನ ಸೋಸಿ ತೆಗೆಯುವುದು ಉಂಟಲ್ಲ ಅದಕ್ಕೆ ಅಭಿತ ಪದ. ಇದರಲ್ಲಿ ಸಾರ ಯಾವುದು ಅದರ ಸಾರ ಯಾವುದು ಅಂತ ಯೋಚಿಸಿದ ಯೋಚಿಸುವುದು ಅಂದ್ರೆ ನಮ್ಮ ಒಂದು ಕ್ರಿಯೆಯ ಅನುಕರಣೆ. ಭಗವಂತನಿಗೆ ಯೋಚನೆ ಮಾಡಿ ತಿಳಿಯೋದಲ್ಲ, ಅದರ ನಮ್ಮಾಗೆ ಅವನು ಸೃಷ್ಟಿ ಆರಂಭದಲ್ಲಿ ಒಂದು ಅಜ್ಞಾನ ಸಾರದ ಅಂತ ಮಥನ ಮಾಡಿದರು. ಆವಾಗ ಲೋಕ ಅಂತ ಭೇದ ಮತ್ತು ಮೂರು ಲೋಕಗಳಲ್ಲಿ ಮಥನ ಮಾಡಿ ಸಾರ ಹಿಂದಿದೆ ಬೆಣ್ಣೆ ತೆಗೆದ ಹಾಗೆ ಮೂರು ಲೋಕಗಳನ್ನ ಕಡೆದು ಅಭಿತ ಪದಂತ ಕಡೆದು ತೆಗೆಯು ಅದರ ಎಸೆನ್ಸ್ ಯಾವುದು ಸಾರ ತೆಗೆಯು ಏನು ಬಂತು ತ್ರಯೀ ವಿದ್ಯಾ ಸಂಪ್ರಾಶ್ರಂತು ಮೂರು ಲೋಕಗಳನ್ನು ಕಡೆದು ತೆಗೆದಾಗ ಅದರಲ್ಲಿ ಮೋಸ್ಟ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಯೂನಿವರ್ಸ್ ಮೂರು ವೇದಗಳು ಅನ್ನೋ ಬೆಣ್ಣೆ ಸಸಾರ ಅಲ್ಲ, ಅದು ಸಂಸ್ಕೃತದ ಸಸಾರ ಅಲ್ಲ, ಕನ್ನಡದ ಸಸಾರ. ಸಂಸ್ಕೃತ ಸಸಾರ ಅಂದ್ರೆ ಎಸೆನ್ಷಿಯಲ್ ಅಂತ ಅರ್ಥ, ಕನ್ನಡದ ಸಸಾರ ಭಾರಿ ಸಸಾರ, ಸಸಾರ ಅಂದ್ರೆ ನಿಸ್ಸಾರ ಅಂತ ಅರ್ಥ. ಕನ್ನಡ ಸಂಸ್ಕೃತದಲ್ಲಿ ಸಸಾರ ಅಂದ್ರೆ ಗ್ರೇಟ್ ಅಂತ ಅರ್ಥ, ಕನ್ನಡದಲ್ಲಿ ತುಳಿದಲ್ಲೆಲ್ಲ ಬಹಳ ಸಸಾರ ಅಂದ್ರೆ ಯೂಸ್ಲೆಸ್ ಅಂತ ಅರ್ಥ. ಇದು ಮೂರು ಲೋಕಗಳನ್ನ ಹಿಂದಿ ರಸ ತೆಗೆದಾಗ ಆ ರಸ ಸಂಪ್ರಾಸ ರಸ ಬಂತ, ಅದನ್ನು ತೀರ್ಮಾನ ಆಯಿತು. ಏನು ತ್ರಯೀ ವಿದ್ಯಾ, ಮೂರು ಲೋಕಗಳಲ್ಲಿ ಸಾರಭೂತವಾಗಿರ್ತಕ್ಕ ಪದ್ಧತಿ ಪೂರೈ ಯಾವುದು? ಮೂರು ವೇದಗಳು. ಇದು ಭಗವಂತ ಸೃಷ್ಟಿ ಆರಂಭದಲ್ಲೇ ಹಿಂದೆ ಕೊಟ್ಟದ್ದು ನಮಗೆ, ನಾವು ಹಿಂದಿದ್ದಲ್ಲ, ಭಗವಂತನೇ ಇಷ್ಟು ವ್ಯವಸ್ಥೆ ಮಾಡಿಕೊಳ್ಳಿ. ಆಮೇಲೆ ತಾನು ನೆನಪದು ಮೂರು ವೇದ ಬಹಳ ಕಷ್ಟ ಇದಪ್ಪ, ನೋಡಿ ಇರುತ್ತೆ ಪುರುಸೋದಿಲ್ಲ ನಮಗೆ, ಅದರದೇ ಸೆನ್ಸ್ ಬೇಕು. ಮೂರು ಲೋಕದ ಸೆನ್ಸ್ ಸಿಕ್ಕಿದ್ದು ಮೂರು ವೇದ, ಮೂರು ವೇದದ ಸೆನ್ಸ್ ಬೇಕು. ತಾಮ ಭೇದಬದ್ದು ಮೂರು ವೇದಗಳನ್ನು ಕಳೆದು ಅದರ ಸಾರ ತೆಗೆದು ಆಗ ಏತಾನಿ ಅಕ್ಷರಾಣಿ ಸಂಪ್ರಾಸ್ತೇಭ್ಯ ಅಭಿದಪ್ತೇಭ್ಯ ಅಭಿದಪ್ತಾಯ ಏತಾನಿ ಅಕ್ಷರಾಣಿ ಸಂಪ್ರಾಸ್ತವಂತ ಮೂರು ವೇದಗಳನ್ನ ಹಿಂದಿ ರಸ ತೆಗೆದಂತೆ ಮೂರು ಶಬ್ದ ಹೊರಬಂತು. ಎಸೆನ್ಸ್ ಕಳೆದಾದ ಮೂರು ಶಬ್ದ ಯಾವುದು? ಏತಾನಿ ಅಕ್ಷರಾಣಿ ಮೂರು ಅಕ್ಷರಗಳ ಶಬ್ದ, ಮೂರು ಶಬ್ದ ಮೂರು ಅಕ್ಷರಗಳಲ್ಲ, ಮೂರು ಶಬ್ದಗಳ ಅಕ್ಷರಗಳು. ಇಷ್ಟು ಅಕ್ಷರಗಳು ಮೂರು ವೇದದ ಸಾರವಾಗಿ ಬಂತು. ಏನು ಮೂರು ಗುಹ ಸ್ಮರಿತಿ, ಮೂರು ಋಗ್ವೇದ ಯಜುರ್ವೇದ ಸಾಮವೇದ ಕಡಲಾಗ ಮೂರು ಗುಹ ಸ್ವ ಕೊಡೆ ಬಿಡುವುದು ಕೊಡೆ ಶಬ್ದ ಕೊಡೆ ಶಬ್ದ ಮೂರು ವೇದಗಳ ಸಾರ ತೆಗೆದಾಗ ಓನ್ಲಿ ತ್ರೀ ವರ್ಡ್ಸ್ ರಿಮೇನ್ ಮೂರು ಗುಹ ಸ್ವ. ಅಂದ್ರೆ ಮತ್ತೆ ಮೂರು ಲೋಕಕ್ಕೆ ಹೋಯ್ತಾರೆ, ಮೂರು ಲೋಕಗಳು ಕುಕ್ಕುವ ಸ್ವ ಅವ ಹೆಸರು ಸ್ಥೂಲವಾದ ಆ ಲೋಕಗಳಲ್ಲಿ ಮೂರು ವೇದಗಳ ಸಾರ, ಮೂರು ವೇದಗಳ ಸಾರ ಮೂರು ವ್ಯಾಹೃತಿಗಳು ಹಿಂದಿ ತೆಗೆದು ಮತ್ತೆ ಕೆಲವು ಬಿಟ್ಟಿದ್ದಾರೆ. ಮೂರು ವ್ಯಾಹೃತಿಗಳನ್ನ ಹಿಂದಿ ತೆಗೆದದ್ದು ವೇದದಿಂದಲೇ ಇರಲ್ಲ, ವೇದವನ್ನ ಹಿಂದಿ ತೆಗೆದಾಗ ಪುರುಡು ಸುತ್ತ ಬಂತು, ಮೂರು ವರ್ಗಗಳ ಪುರುಡು ಸುತ್ತ. ಆ ಮೂರು ವರ್ಗಗಳನ್ನ ಹಿಂಡಿ ತೆಗೆದಾಗ ಮೂರು ಪಾದಗಳ ಗಾಯತ್ರಿಗಳು, ಗಾಯತ್ರಿಯನ್ನು ಹಿಂಡಿ ತೆಗೆದಾಗ ಮೊದಲನೇ ಪಾದಕ್ಕೆ ಪೂ, ಎರಡನೇ ಪಾದಕ್ಕೆ ಪೂವ, ಮೂರು ಪಾದಗಳಿಗೆ ಮೂರು ಶಬ್ದವಾಗಿರುವ. ಅಂದ್ರೆ ಇದು ಕಂಡೆನ್ಸ್ಡ್ ಬೋಲ್, ದೊಡ್ಡ ವೇದದ ಎಸೆನ್ಸ್ ಅನ್ನ ಕಂಡೆನ್ಸ್ ಮಾಡಿ ಕಂಡೆನ್ಸ್ಡ್ ಬಿಲ್ನಲ್ಲಿ ನಾವು ಹೇಗೆ ತುಂಬುತ್ತಾರೆ ವೈದ್ಯಶಾಸ್ತ್ರದಲ್ಲಿ, ಹಾಗೆ ಅದು ಕಂಡೆನ್ಸ್ ಆದಾಗ ಸಡನ್ ಆಗಿ ಇಡೀ ವೇದದ ಸಾರವನ್ನು ಒಳಗೊಂಡ ಕಂಡೆನ್ಸ್ಡ್ ಬಿಲ್ ಆಗಿ ಹಸು ಆಯಿತು, ಪುರುಡು ಸುಬ್ಬ ಆಯಿತು, ಗಾಯತ್ರಿ ಆಯಿತು. ಏತಾನಿ ಅಕ್ಷರಾಣಿ ಸಂಪ್ರಾಸ್ತ್ರವಂತ ಮೂರು ಗುಹ ಸ್ಮರಿತಿ. ಹಾಗಾದ್ರೆ ಈ ಮೂರು ಗುಹ ಸ್ವಹ ಅಂತಕ್ಕಂಥದ್ದು ಮೂರು ವೇದಗಳ ಎಲ್ಲ ಅರ್ಥಗಳನ್ನು ಒಳಗೊಂಡ ಸಾರಭೂತವಾದ ಮೂರು ಶಬ್ದಗಳು. ಇದು ಎಸೆನ್ಸ್ ಇಡೀ ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿ ಮೂರು ವೇದಗಳು, ಮೂರು ವೇದಗಳಂತೂ ಮೂರು ವರ್ಗದ ಪುರುಡ ಸುತ್ತ, ಮೂರು ವರ್ಗದ ಪುರುಡ ಸುತ್ತಂತೂ, ಮೂರು ಪಾದದ ಗಾಯತ್ರಿ ಅದು ಮೂರು ಶಬ್ದಗಳು. ಮೂರು ಗುಹ ಸ್ವಹ ಅಂದ್ರೆ ಮೂರು ಲೋಕ, ಅಂತರಿಕ್ಷ ಲೋಕ, ಸ್ವರ್ಗ ಲೋಕ ಅಂತ ಅಲ್ಲ. ಇದೆಲ್ಲ ಈ ಲೋಕಕ್ಕೆ ಹೇಳ್ತಾರೆ ಪೂರ್ವಲೋಕ ಅಂತ. ಪೂರ್ವ ಅನ್ನುವುದನ್ನ ಲೋಕ ಕನ್ನಡ ಮಾಡುವಾಗ ಪೂರ್ವಲೋಕ ಅಲ್ಲ ಪೂರ್ವಲೋಕ, ಯಾಕಂದ್ರೆ ಪೂರ್ವ ಅನ್ನೋದು ಅವೇ ಅದು ನಿಸರ್ಗ ಲೋಕ ಅಂತಂದ್ರೆ ಪೂರ್ವಲೋಕ ಅಂತ. ಆಮೇಲೆ ಪುವಹ ಅಂದ್ರೆ ಅಂತರಿಕ್ಷ, ಅದು ಅದಕ್ಕೆ ಲೋಕ ಶಬ್ದ ಸೇರಿದಾಗ ಪುವರ್ಲೋಕ ಆಗುದಿಲ್ಲ ಪೂರ್ವಲೋಕ ಅಂತ, ಅದಕ್ಕೆ ಪೂರ್ವಲೋಕ ಪುವರ್ಲೋಕ ಅಂತ ಹೇಳ್ತಾರೆ. ಸ್ಟಪ್ಪು ಶಬ್ದ ಅದು ಪುವರ್ಲೋಕ ಅಲ್ಲ ಪೂರ್ವಲೋಕ ಅಂತ, ಪುವಸ್ಥ ಶಬ್ದ. ಆಮೇಲೆ ಸ್ವರ್ಲೋಕ ಅಲ್ಲಿ ಅದು ಮೂರು ಲೋಕಗಳಿಗೂ ಆ ಹೆಸರು ಬಂತು. ಯಾಕೆಂದ್ರೆ ಈ ಮೂರು ವ್ಯಾಹೃತಿಯ ವಿಸ್ತಾರ, ಆ ಮೂರು ಲೋಕಗಳ ಸಂಕ್ಷೇಪ ಮೂರು ವ್ಯಾಹೃತಿ. ಭೂ ಭುವಹ ಸುವಹ ಅನ್ನುವಂತ ಈ ಮೂರು ಅಕ್ಷರಗಳ ಮೂರು ನಾಮಗಳು, ಈ ಮೂರು ಭಗವಂತನ ನಾಮಗಳು. ಏನು ಇದರ ಅರ್ಥ? ಈ ಮೂರು ವೇದದ ಅರ್ಥ ಇದು ಅಂತಂದ್ರೆ ಇದು ನಮ್ಮ ಮೂರು ವೇದದ ಅರ್ಥ ಎಲ್ಲ ಇದು ತಿಳಿದು ಇದರ ಅರ್ಥ ಅಂದ್ರೆ ಹೇಳಿ ಮೂರು ವೇದದ ಅರ್ಥ, ಮೂರು ವೇದದ ಅರ್ಥ ತಿಳಿಯಲಿಕ್ಕೆ ಆಗುವುದಿಲ್ಲ. ಮೂರು ವೇದದ ಸಾರದ ಅರ್ಥ ಅಂತ ಭೂ ಅಂದ್ರೆ ಇದು, ಭುವಹ ಅಂದ್ರೆ ಇದು, ಸುವಹ ಅಂದ್ರೆ ಇದು. ಭೂ ಪೂರ್ಣ ಭೂತಿವರ ಅನಂತ ಸುಖ ಆಚಾರ್ಯರು ಋತು ಭಾಷ್ಯದಲ್ಲಿ ಇದಕ್ಕೆ ಅರ್ಥವಿದೆ. ಋತುವೇದ ಭಾಷ್ಯ ಬರೆಯುವಾಗ ಅವರು ಓಂಕಾರದಿಂದ ವ್ಯಾಹೃತಿ, ವ್ಯಾಹೃತಿಯಿಂದ ಗಾಯತ್ರಿ, ಗಾಯತ್ರಿಯನ್ನು ಕೊಡಿಸುತ್ತ ಅಲ್ಲಿಂದ ವೇದ, ಹೀಗೆ ಅರ್ಥ ವಿಸ್ತಾರಕ್ಕೆ ಗಾಯತು ಅಂತ ಗಮನ. ಭೂ ಅಂದ್ರೆ ಏನು? ಭೂ ಅಂದ್ರೆ ಭೂ ಅಂದ್ರೆ ಭೂತಿ, ಭೂತಿ ಅಂದ್ರೆ ಉನ್ನತಿ ಎತ್ತರ. ಅದರಿಂದ ಭೂ ಅಂದ್ರೆ ಎತ್ತರದಲ್ಲಿರುವ, ಎಲ್ಲಕ್ಕಿಂತ ಎತ್ತರದಲ್ಲಿ ಪರ್ಫೆಕ್ಟ್ ಪರಿಪೂರ್ಣ. ಇನ್ನೇನೇ ಹೇಳಿಕೊಂಡು ಭಗವಂತನ ಬಗ್ಗೆ ಸಮಗ್ರವಾದ ಒಂದು ಶಬ್ದದಿಂದ ಬರುವ ಸೋ ಅದನ್ನು ಯಾಕೆಂದ್ರೆ ಜನಗಳು